ಇವೆಲ್ಲ ತಳಿಗಳಿದಾವೆ. ಒಳ್ಳೆ ಉತ್ತಮವಾದ ತಳಿಯನ್ನು ಆಯ್ಕೆ ಮಾಡಿಕೊಂಡು, ಈಗ ತೈವಾನ್ ರೆಡ್ ಲೇಡಿ ಅಂತ ಒಂದು ತಳಿ ಇದೆ, ಅದು ಉತ್ತಮವಾದಂತ ಇಳುವರಿ ಬರುತ್ತೆ. ಅದು 10 ಗ್ರಾಂ ಬೀಜಕ್ಕೆ ಒಂದು 700-800 ಗಿಡ ಬರುತ್ತೆ. ಹಂಗಾಗಿ ಅದನ್ನ ನೀವು ಬೀಜನ ನೀವೇ ಕೊಂಡ್ಕೊಂಡೋಗಿ ನೀವೇ ಸಸ್ಯಗಳನ್ನ ಉತ್ಪಾದನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಏನಂದ್ರೆ ಅದಕ್ಕೆ ಒಂದು 4x6 ಪಾಲಿಬ್ಯಾಗ್ ತಗೊಂಡು ಅದಕ್ಕೆ ಈ ಪಾಟಿಂಗ್ ಮಿಕ್ಸರ್ ಅಂತ ಹೇಳ್ತೀವಿ, ಒಂದು ಭಾಗ ಮಣ್ಣು, ಒಂದು ಭಾಗ ಮರಳು, ಒಂದೊಂದು ಭಾಗ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನ ಸ್ಯಾನಿಟೈಸ್ ಅಥವಾ ಒಂದು ಫ್ಯೂಮಿಗೇಷನ್ ಮಾಡಿ ಅದಕ್ಕೆ ನೀವು ಒಂದು ಪ್ರೋಟ್ರೇಸ್ ಅಲ್ಲಾಗ್ಲಿ ಅಥವಾ ಪಾಲಿಬ್ಯಾಗ್ ಅಲ್ಲಿ ಗಿಡನ ಒಂದ್ ತಿಂಗಳವರೆಗೂ ರೈಸ್ ಮಾಡಿಕೊಂಡು ಅದನ್ನ ನೀವು ಹೊಲಕ್ಕೆ ಹಾಕೊಬೇಕು. ಇದೊಂದು ವಿಧಾನ. ಇಲ್ಲಾಂದ್ರೆ ಉತ್ತಮವಾದ ನರ್ಸರಿವರಿಗೆ ನೀವು ಬೀಜ ಕೊಟ್ಟು ಅವ್ರಿಗೆ ಹೇಳಿ ಗಿಡಗಳನ್ನ ತಗೋಬೇಕು. ನಿಮ್ಗೆ 25-30 ರೂಪಾಯಿ ಗಿಡ ಆಗುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಇಂದ ನೀವೇ ಬೀಜಗಳನ್ನ ತಗೊಂಡೋಗಿ ಗಿಡಗಳನ್ನ ಬೆಳೆಸ್ಕೊಳ್ಳೋದು ಉತ್ತಮ. ಸೊ ಇದಕ್ಕೆ ಬೇಸಾಯ ಕ್ರಮಗಳು ಏನಂತಪ್ಪ ಅಂತ ಹೇಳಿದ್ರೆ, ಮೊದಲು ತೋಟವನ್ನು ಸ್ವಚ್ಛವಾಗಿ ಮಾಡ್ಕೊಬೇಕು, ಉಳುಮೆ ಮಾಡಬೇಕು. ಸೇಮ್ ಬಾಳೆಗೆ ಹೆಂಗ್ ಮಾಡ್ತಿರೋ ಹಾಗೆ 1.5 ಅಡಿ ಅಗಲ ಅಷ್ಟು ಗುಣಿಗಳನ್ನ ತೆಗೆದು, ಆಳ ಮತ್ತು ಉದ್ದ ತೆಗೆದು ಅದನ್ನ ಚೆನ್ನಾಗಿ ಒಣಗಿಸಿ ಅದಕ್ಕೆ ಮೇಲಿನ ಮಣ್ಣು ಮತ್ತೆ 25 ಕೆಜಿ ಅಷ್ಟು ಕೊಟ್ಟೆ ಗೊಬ್ಬರನ್ನು 75 ಭಾಗವರೆಗೂ ತುಂಬಿ ನೀವು ಅದನ್ನ ರೆಡಿ ಮಾಡಿ ಇಟ್ಕೊಬೇಕು. ರೆಡಿ ಮಾಡಿ ಇಟ್ಕೊಂಡ ಮೇಲೆ ಅದಕ್ಕೆ ಒಂದು ಬೇಕಾದ್ರೆ ನೀರಾವರಿ ಕಾಲುವೆಗಳನ್ನು ಮಾಡ್ಕೊಬಹುದು ಅಥವಾ ಡ್ರಿಪ್ ಹಾಕೊಂಡು ನೀರು ಆದ್ಮೇಲೆ ಗಿಡವನ್ನು ತಂದು ಮಧ್ಯಭಾಗದಲ್ಲಿ ಪ್ಲಾಸ್ಟಿಕ್ ಚೀಲವನ್ನು ತೆಗೆದು ಸೊ ನಾಟಿ ಮಾಡಿ ಅದನಂತರ ಕೊಟ್ಟಿಗೆ ಗೊಬ್ಬರ ಮೊದಲೇ 25 ಕೆಜಿ ಹಾಕ್ಬಿಟ್ಟಿರ್ತೀರಿ. ಆಮೇಲೆ 1 ತಿಂಗಳು ಆದ ನಂತರ ಗಿಡ, ಯಾಕಂದ್ರೆ ಹೊಸ ಬೇರ್ ಬರಬೇಕು, ಆದ ನಂತರ ನೀವು ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡದಂಗೆ ಕೊಡಬೇಕಾಗುತ್ತೆ. ನಾವೇನು ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರೆ, 750 ಗ್ರಾಂ ಸಾರಜನಕ, 750 ಗ್ರಾಂ ರಂಜಕ ಹಾಗೂ 500 ಗ್ರಾಂ ಪೊಟ್ಯಾಶ್ ಅನ್ನ ನಾವು ಮಾಡ್ತೀವಿ. ಇದನ್ನು ಸೇಮ್ ಅಷ್ಟೇ, ನೀವು 1.5 ತಿಂಗಳಿಗೆ ಒಂದೊಂದು ಟೈಮ್ ಅಲ್ಲಿ 4 ಸ್ಪ್ಲಿಟ್ಸ್ ಅಲ್ಲಿ ಈ ಗೊಬ್ಬರವನ್ನ ನೀವು ಕೊಡಬೇಕಾಗುತ್ತೆ. ಒಂದೇ ಸರಿ ಕೊಡಬಾರದು. ಆಮೇಲೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಚೆನ್ನಾಗಿ ನೀರು ಎಲ್ಲ ಇಂಟರ್ಕಲ್ಚರಲ್ ಆಪರೇಷನ್ಸ್ ಇವೆಲ್ಲ ಮಾಡಿ ಗಿಡಗಳನ್ನ ಅವಾಗ ರೋಗಗಳು ಬಂದ್ರೆ ಗಿಡನ ಮಾತಾಡ್ತಿದ್ದಾಗ ನಿಮ್ಗೆ 8 ತಿಂಗಳಿಗೆ ಹೂವು ಬಂದು 1-12 ತಿಂಗಳಿಗೆಲ್ಲ ಕಾಯಿ ಕಚ್ಚುತ್ತೆ. 3,000 ಗಿಡ 1 ಎಕ್ಟರ್ಗೆ ಹಾಕೊಂತೀರಿ, ಜಾಸ್ತಿ ಇಳುವರಿನ ನಾವು ಕಾಣಬಹುದು. ಅಂದ್ರೆ ನಿಮ್ಗೆ ಒಂದು 40 ಟನ್ ವರ್ಷಕ್ಕೂ ಪಪ್ಪಾಯನ ಅವರೇಜ್ ಆಗಿ ಇಳುವರಿ ತೆಗಿಬಹುದು ಉತ್ತಮವಾಗಿ ಮಾಡಿದ್ದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9844548417. ನಮಸ್ಕಾರ ಎಲ್ಲರಿಗೂ. ನೇಗಿಲ ಮಿಡಿತ ಕೇಳಿದಿರಿ, ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಚಿತ್ರನಟ ಅನಂತನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ್ ಸಮಝ ಕರ್ ಲೇನಾ, ಕಹೀ ಕೋಯಿ ಠಗ್ ನಾ ಲೇ. ಅಮ್ಮಾ, ವೋ ಜಮಾನೇ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ. ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ನಿಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6-ಡಿಜಿಟ್ ಅಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಕೇಳಿ ಆಕಾಶವಾಣಿ. ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಗ್ರಾಮ ಸಭೆಯ ಚಿತ್ತ, ನಮ್ಮ ರೈತರತ್ತ ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ನಮಸ್ಕಾರ ಗಂಗಣ್ಣ, ಎಲ್ಲೋ ತುಂಬಾ ಅವಸರದಲ್ಲಿ ವರ್ಟ್ ಆಗಿ ಕಾಣುತ್ತಲ್ಲ, ಏನಪ್ಪ ವಿಷಯ? ಓ ನಮಸ್ಕಾರ ಪಿಡಿಯೋ ಮೇಡಮ್, ಕೃಷಿ ಇಲಾಖೆಯಲ್ಲಿ ಯಾವುದೋ ಮುಖ್ಯವಾದ ಮಾಹಿತಿ ಒಂದ್ರ ಬಗ್ಗೆ ತಿಳಿಯೋದಿತ್ತು, ಅದಕ್ಕೆ ಅಂತ ಪೇಟೆ ಕಡೆ ಹೊರಟಿದ್ದೆ. ಅದೇನು ನೀವಿಷ್ಟು ಬೇಗ ಗ್ರಾಮ ಪಂಚಾಯತಿ ಕಡೆ ಹೊರಟಿದ್ದೀರಾ? ಓ ಇವತ್ತು ಗ್ರಾಮ ಸಭೆ ಇದೆಯಲ್ಲ, ಅದಕ್ಕಾಗಿ ಬೇಗ ಬಂದೆ, ಎಲ್ಲ ಸಿದ್ಧತೆ ಮಾಡಬೇಕು. ಅದಿರ್ಲಿ, ಯಾಕೆ ಇಂದಿನ ಗ್ರಾಮ ಸಭೆ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ದೆ ಏನು, ಮೊನ್ನೆ ಮೈಕ್ ಮೇಲೆ ಜೋರಾಗಿ ಹೇಳ್ತಾ ಇದ್ರು. ಹೌದು ಮೇಡಮ್, ನಿಮ್ ಸಿಬ್ಬಂದಿ, ನಮ್ಮೂರಿನ ಸಮಸ್ತ ನಾಗರಿಕ ಬಂಧುಗಳೇ, ಮುಂದಿನ ಶುಕ್ರವಾರ ಬೆಳಿಗ್ಗೆ ಸರಿಯಾಗಿ 11 ಗಂಟೆಗೆ ನಿಮ್ಮ ಗ್ರಾಮ ಪಂಚಾಯತಿ ಆವರಣದಲ್ಲಿ ಗ್ರಾಮ ಸಭೆ ಕರೆಯಲಾಗಿದೆ. ತಾವೆಲ್ಲರೂ ದಯವಿಟ್ಟು ಆಗಮಿಸಿ ನಿಮ್ಮ ಹಾಗೂ ನಿಮ್ಮ ಗ್ರಾಮದ ಸಮಸ್ಯೆಗಳನ್ನು ಕುರಿತು ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಬೇಕು ಹಾಗೂ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸುತ್ತೇವೆ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಮತ್ತೆ ಇಷ್ಟೆಲ್ಲ ಗೊತ್ತಿದ್ರು ಎಲ್ಲೋ ಹೋಗ್ತಾ ಇದ್ದೀರಾ? ಯಾಕೆ ನೀವು ಸಭೆಯಲ್ಲಿ ಭಾಗವಹಿಸೋದಿಲ್ವೇನು? ನೀವು ಒಳ್ಳೆ ಕತೆ ಹೇಳಿದ್ರಿ. ಕಬ್ಬಿಣದ ಅಂಗಡಿಲಿ ನೊಣಕೆ ಏನ್ ಕೆಲಸ ಅಂತೀನಿ, ಅಲ್ಲಿ ಬಂದು ನಾವು ಮಾಡೋದೇನೈತೆ, ಪಂಚಾಯತಿ ಮೆಂಬರ್ಗಳು ಕಂಟ್ರಾಕ್ಟರ್ಗಳು ಭಾಗವಹಿಸ್ತಾರೆ. ಸರಿಯಾಗಿ ಹೇಳ್ದೆ ನೋಡೋಣ, ಇಷ್ಟು ವರ್ಷ ಆಯ್ತು ನಾವು ಒಂದ್ ಸರಿನು ಗ್ರಾಮ ಸಭೆಗೆ ಹೋಗ್ಲೇ ಇಲ್ಲ, ಅಷ್ಟಕ್ಕೋ ಅದರಿಂದ ಏನು ಉಪಯೋಗ ಹೇಳಿ. ಗೌರಮ್ಮ, ಅಲ್ಲ ನೀವು ಒಳ್ಳೆ ರೈತರು ಅಂತ ಹೆಸರು ಮಾಡಿರೋರು, ಒಳ್ಳೆ ಜನ ಅಂತಾನು ನನಗ್ ಗೊತ್ತು. ನಿಮ್ಮಂತವ್ರೆ ಹೀಗ್ ಹೇಳಿದ್ರೆ ಬೇರೆಯವ್ರು ಬರ್ತಾರಾ ಹೇಳಿ? ಯಾರ್ ಬಂದ್ರೆ ಬಿಟ್ರೆ ನಮ್ಗೇನು, ನಮ್ ಕೆಲ್ಸವೇ ನಮಗೆ ಸಾಕಾಗಿದೆ. ಅಲ್ಲ, ಗ್ರಾಮ ಪಂಚಾಯತಿ ಅಂದ್ರೆ ಅದು ಹಳ್ಳಿ ಸರ್ಕಾರ ಅಲ್ವೇನು? ದೇಶಕ್ಕೆ ಪಾರ್ಲಿಮೆಂಟ್, ರಾಜ್ಯಕ್ಕೆ ವಿಧಾನಸೌಧ ಇದ್ದ ಹಾಗೆ ನಿಮ್ ಊರಿಗೆ ಗ್ರಾಮ ಪಂಚಾಯತಿ, ನೀವೇ ಅಲ್ಲಿ ನಿಜವಾದ ಆಡಳಿತಗಾರರು. ಅಲ್ಲ ಮೇಡಮ್, ಅದಕ್ಕಾಗಿ ಪಂಚಾಯತಿ ಮೆಂಬರ್ಗಳನ್ನ ಆರಿಸಿ ಕಳಿಸಿದೀವಲ್ಲ, ಅವ್ರು ಅದನ್ನೆಲ್ಲ ನೋಡ್ಕೊಳ್ತಾರೆ. ನಮ್ದೇನು ಮತ್ತೆ ಯಜಮಾನಿಕೆ ಅಂತೀನಿ. ಸದಸ್ಯ ಜವಾಬ್ದಾರಿ ಅವ್ರಿಗೆ ಇದ್ದೇ ಇರುತ್ತೆ, ಅವ್ರ ಕೆಲ್ಸ ಅವ್ರು ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ನಿಜವಾದ ಪ್ರಭುಗಳು. ಅಂದ್ಮೇಲೆ ಇದರಲ್ಲಿ ಯಜಮಾನಿಕೆ ಮಾತು ಎಲ್ಲಿಂದ ಬರುತ್ತೆ ನಮ್ಗೆ? ಅದೆಲ್ಲ ಎಲ್ಲಿ ಅರ್ಥ ಆಗುತ್ತೆ ಹೇಳಿ ಮೇಡಮ್. ನಾವು ರೈತರು ಮೈ ಬಗ್ಸಿ ದುಡಿಯೋದು ಚೆನ್ನಾಗ್ ಗೊತ್ತು ನೋಡ್ರಿ. ಅದು ಸರಿ, ಆ ಮಾತನ್ನ ನಾನು ಒಪ್ತೀನಿ. ನೀವ್ ಬೆಳೆದ್ರೆ ತಾನೇ ನಾವು ಊಟ ಮಾಡೋದು. ಹಂಗಂತ ಪಂಚಾಯತ್ ಆಡಳಿತ ಅರ್ಥ ಆಗಲ್ಲ ಅನ್ನೋದು ತಪ್ಪು, ಅದೇನ್ ಬ್ರಹ್ಮ ವಿದ್ಯೆನೆ. ಅದೇನೋ ಸಮಿತಿಗಳು, ಕೋರಂ, ಅಜೆಂಡಾ, ಟ್ಯಾಕ್ಸ್, ಸೆಸ್ಸು, ಅಯ್ಯಯ್ಯೋ ಕೇಳಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಕೇಳಕ ಹಿಂಗಾದ್ರೆ ಅಲ್ಲಿ ಬಂದು ನಾವು ಮಾತಾಡೋಕಾಗುತ್ತಾ, ಚರ್ಚೆ ಮಾಡೋಕಾಗುತ್ತಾ? ತಲೆ ಕೆಟ್ಟೋಗೋ ಅಂತದ್ದೇನಿದೆ ಗಂಗಣ್ಣ, ತಿಳಿಯೋ ಮನಸ್ಸಿದ್ರೆ ಯಾವುದು ಕಷ್ಟ ಅಲ್ಲ. ನಾವೆಲ್ಲ ಇರೋದು ನಿಮ್ಮ ಕೆಲಸಕ್ಕಾಗಿ, ಅಂದಾಗೆ ನೀವು ಬಂದು ಆಡಳಿತದಲ್ಲಿ ಭಾಗವಹಿಸಿದ್ರೆ ನಮಗೂ ಜವಾಬ್ದಾರಿ ಹೆಚ್ಚಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವಿ. ನಾವು ಚಿಕ್ಕವರಿದ್ದಾಗ ಪಾಠದಲ್ಲಿ ಇತ್ತಪ್ಪ ಗ್ರೂಪ್ ಪಂಚಾಯತಿ, ವಿಲೇಜ್ ಪಂಚಾಯತಿ, ತಾಲೂಕ್ ಬೋರ್ಡು ಅಂತ. ಅಗೋ ನೋಡಿ, ಏನು ಗೊತ್ತಿಲ್ಲ ಅಂತ ಹೇಳ್ತೀರಿ? ಎಷ್ಟೋ ವಿಷಯ ತಿಳಿದಿದ್ದೀರಲ್ಲ. ಆ ಹಳೆ ವ್ಯವಸ್ಥೆಯ ಮುಂದುವರಿದ ಭಾಗನೇ ಈಗ ಇರೋ ಈ ಆಡಳಿತ. ಅದೇನೋ 1993 ಸಂವಿಧಾನಕ್ಕೆ 73 ತಿದ್ದುಪಡಿ ತರುವ ಮುಖಾಂತರ ಈ ವ್ಯವಸ್ಥೆ ಜಾರಿಗೆ ಬಂತು ಅಂತಾರಪ್ಪ. ಹೌದು, ಖಂಡಿತ ನಿಜ. ಆ ಸಮಯದಲ್ಲಿ 3 ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು. ಒಂದು ಜಿಲ್ಲಾ ಪಂಚಾಯತು, ಮತ್ತೊಂದು ತಾಲೂಕ್ ಪಂಚಾಯತು, ಇನ್ನೊಂದು ಗ್ರಾಮ ಪಂಚಾಯತ್. ಅದರಿಂದ ಅದು ಉಪಯೋಗ ಏನು ಅಂತೀನಿ? ಎಲ್ಲೋ ಒಂದು ಕಡೆ ಹೆಪ್ಪುಗಟ್ಟಿದ್ದ ಅಧಿಕಾರ ವಿಕೇಂದ್ರೀಕರಣ ಆಯ್ತು. ಅಂದ್ರೆ ಒಬ್ರು ಕೈಲಿದ್ದ ಅಧಿಕಾರ 6 ಜನರಿಗೆ ಹಂಚಿಕೆ ಆಯ್ತು. ಆಡಳಿತ ವ್ಯವಸ್ಥೆನೇ ಜನಸಾಮಾನ್ಯರ ಮನೆ ಬಾಗ್ಲಿಗ್ ಬಂತು. ಅದು ನಿಜ ಬಿಡಿ. ಹಿಂದಿನ ನಮ್ ಪಿಡಿಒ ಬಸವರಾಜು ಮನೆ ಬಾಗಿಲಿಗೆ ಬಂದು ನಮ್ ಸಮಸ್ಯೆಗಳನ್ನ ಕೇಳೋರು, ತೊಂದರೆಗಳ ಬಗ್ಗೆ ವಿಚಾರಿಸೋರು. ಕೇಳೋದು ಅಷ್ಟೇ ಅಲ್ಲ, ತಾವೇ ಮುಂದೆ ನಿಂತು ಬಗೆಹರಿಸೋರು, ಪರಿಹಾರ ಒದಗಿಸೋರು, ಬಡಬಗ್ರ ಬಗ್ಗೆ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಕೆಲಸ ಮಾಡಿರೋರು. ಆ ಮಾರಾಯಿಗೆ ಕೈ ಎತ್ ಮುಗಿಬೇಕಪ್ಪ. ಯಾಕೆ, ನಾನು ಆತರ ಅಲ್ಲ ಅಂತ ಅನುಮಾನನ ನಿಮ್ಗೆ? ಛೇ, ಇಲ್ಲಾದ್ರೆ ಉಂಟಾ ಮೇಡಮ್? ನಾವು ಆ ರೀತಿ ಹೇಳಲಿಲ್ಲ. ನೀವು ಒಳ್ಳೆಯವರೇ, ಇಲ್ಲ ಅಂದವ್ರ ಯಾರು ಏನೇ ಆಗ್ಲಿ, ಆ ಮಗುವಿನ ಮನಸ್ಸನ್ನ ಬಸವರಾಜಪ್ಪ ಅವ್ರ ಮನೆಯವ್ರ ಹೊಟ್ಟೆ ತಣ್ಣಗೆ ಇರ್ಲಿ, ಬದುಕು ಬಂಗಾರ ಆಗ್ಲಿ. ನೋಡಿದ್ರ, ಒಬ್ಬ ಅಧಿಕಾರಿ ಬಗ್ಗೆ ಎಷ್ಟು ಒಳ್ಳೆ ಮಾತು ಬಂತು ನಿಮ್ ಬಾಯಿಂದ. ಅದೇ ರೀತಿ ವಾರ್ಡ್ ಸಭೆ, ಗ್ರಾಮ ಸಭೆಗಳಿಗೆ ಬಂದು ಭಾಗವಹಿಸಿದ್ರೆ ಜನಗಳು ಮತ್ತೆ ಆಡಳಿತದ ಮಧ್ಯೆ ಒಳ್ಳೆ ಸಂಬಂಧ ಬೆಳೆಯುತ್ತೆ, ಗ್ರಾಮಗಳ ಅಭಿವೃದ್ಧಿ ಸುಲಭವಾಗುತ್ತೆ. ನಾವು ಸಭೆಗಳಲ್ಲಿ ಭಾಗವಹಿಸಿದ್ರೆ ಅಭಿವೃದ್ಧಿ ಯಾವ ರೀತಿ ಸಾಧ್ಯ ಅಂತೀನಿ. ಗೌರಮ್ಮ, ಆಗ್ಲೇ ಹೇಳಿದಂತೆ ಗ್ರಾಮ ಪಂಚಾಯತಿ ಅನ್ನೋದು ಸ್ವಂತ ತಾನೇ ಒಂದು ಸರ್ಕಾರ. ತೆರಿಗೆಯನ್ನ ವಿಧಿಸುವ ಅಧಿಕಾರ, ವಿಧಿಸಿದ ತೆರಿಗೆಯನ್ನು ವಸೂಲು ಮಾಡುವ ಅಧಿಕಾರ, ವಸೂಲಾಗಿರುವಂತಹ ತೆರಿಗೆಯನ್ನು ಖರ್ಚು ಮಾಡುವ ಅಧಿಕಾರ ಗ್ರಾಮ ಪಂಚಾಯತಿಗಿದೆ. ನೀವು ಬಂದು ಭಾಗವಹಿಸಿದ್ರೆ ಅಭಿವೃದ್ಧಿ, ಅದರ ಮಾನದಂಡಗಳು ಎಲ್ಲ ತಿಳಿಯುತ್ತೆ. ಅದೇನೋ ಪಂಚಾಯತ್ನಲ್ಲಿ ಕೆಲವೊಂದು ಸಮಿತಿಗಳು ಇರುತ್ತೆ ಅಂತ ಹೇಳ್ತಾರಲ್ಲಿ, ಯಾವ ಸಮಿತಿಗಳು ಅಂತೀನಿ? ಇವುಗಳನ್ನ ಸ್ಥಾಯಿ ಸಮಿತಿಗಳು ಅಂತ ಕರೀತಾರೆ. 3 ಮುಖ್ಯವಾದ ಸ್ಥಾಯಿ ಸಮಿತಿಗಳಿವೆ. 1ನೇದು ಸಾಮಾನ್ಯ ಸ್ಥಾಯಿ ಸಮಿತಿ, 1ನೇದು ಹಣಕಾಸು ಲೆಕ್ಕ ಪರಿಶೋಧನಾ ಮತ್ತು ಯೋಜನಾ ಸಮಿತಿ, 2ನೇದು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ. ಅಯ್ಯೋ, ತಿಳಿಯೋಕೆ ಎಷ್ಟು ವಿಷಯಗಳಿವೆ. ಹಳೆಯ ಪಿಡಿಒ ಕಾರ್ಯದರ್ಶಿಯವರು ಕೂಡ ಆಗಾಗ ಇದನ್ನ ಹೇಳ್ತಿದ್ರು, ನಾವು ಹಿಂಗ್ ಕೇಳಿ ಹಂಗ್ ಬಿಟ್ಬಿಡ್ತಿದ್ವವಾ. ಅದು ನಿಜ. ಉಪಸಮಿತಿಗಳು ಅಂತ ಇರ್ತಾವಲ್ತಲ್ಲ, ಅವ್ಯಾವು ಅಂತೀನಿ. ಒಳ್ಳೆ ಪ್ರಶ್ನೆ ಕೇಳಿದೆ ಗಂಗಣ್ಣ. ಸ್ಥಾಯಿ ಸಮಿತಿಗಳಂತೆ ಉಪ ಸಮಿತಿಗಳು ಇರ್ತವೆ. ನೀರು ನೈರ್ಮಲ್ಯ ಸಮಿತಿ, ನ್ಯಾಯಬೆಲೆ ಅಂಗಡಿಲಿ ಜಾಗೃತಿ ಸಮಿತಿ, ಶಾಲಾಭಿವೃದ್ಧಿ ಸಮಿತಿ, ಮಹಿಳೆಯರು ಮತ್ತು ಮಕ್ಕಳ ಕಾವಲು ಸಮಿತಿ, ಗ್ರಾಮ ಆರೋಗ್ಯ ಸಮಿತಿ, ಕೆರೆ ಅಭಿವೃದ್ಧಿ ಮತ್ತು ನಿರ್ವಹಣಾ ಸಮಿತಿ, ಗ್ರಾಮ ಅರಣ್ಯ ಸಮಿತಿ, ಇನ್ನು ಮುಂತಾದ ಸಮಿತಿಗಳಿದಾವೆ. ಈಗ ಕೆರೆ ನಿರ್ವಹಣೆ ಸಮಿತಿ ಎಷ್ಟು ಮುಖ್ಯವಾದ ಸಮಿತಿ ನೋಡಿ. ನಮ್ಮೂರ ಕೆರೆಯನ್ನ ನಾವೇ ಅಭಿವೃದ್ಧಿ ಮಾಡಬೇಕು. ಕೆರೆ ಹಾಳಾಗದಂತೆ, ಒತ್ತುವರಿ ಆಗದಂತೆ ನೋಡ್ಕೋಬೇಕು. ಕೆರೆಯನ್ನ ಆಧರಿಸಿ ಬದುಕು ಕಟ್ಕೊಂಡ ಜನ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗದಾಗೆ ನೋಡ್ಕೋಬೇಕು. ಮತ್ತೊಂದು ಮುಖ್ಯವಾದ ಉಪ ಸಮಿತಿ ಅಂದ್ರೆ ಜೀವ ವೈವಿಧ್ಯ ಸಮಿತಿ. ತನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಜೀವ ವೈವಿಧ್ಯವನ್ನ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಅದೆಲ್ಲವನ್ನ ಸ್ಪಷ್ಟವಾಗಿ ದಾಖಲೆ ಮಾಡುವಂತ ಬಹುದೊಡ್ಡ ಹೊಣೆ ಈ ಸಮಿತಿಯದ್ದು. ಈ ಸಮಿತಿಯಲ್ಲಿ ಪರಿಣಿತರು, ಆಸಕ್ತರು, ಸಂಶೋಧಕರು ಮುಂತಾದವರಿಗೆ ಅವಕಾಶ ಕಲ್ಪಿಸಿಕೊಡ್ಬಹುದು. ಜೀವ ವೈವಿಧ್ಯ ಅಂದ್ರೆ ಏನು ಅಂತ ಸ್ವಲ್ಪ ಹೇಳಿ. ಹೌದು, ಈ ನೆಲದಲ್ಲಿರುವ ಪ್ರತಿ ಪ್ರಾಣಿ ಪಕ್ಷಿ ಕೀಟ ಓತಿ ಆವರಾಣಿ ಅಲ್ಲಿ ಆಮೆ ಎರೆಹುಳು ದುಂಡುಹುಳು ಕೆರೆ ಕಟ್ಟೆ ಬಾವಿ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಮರ ಗಿಡ ಹೂವು ಬಳ್ಳಿ ಹೀಗೆ ಪ್ರತಿಯೊಂದನ್ನು ಕೂಡ ಜೀವ ವೈವಿಧ್ಯ ಅನ್ನುತ್ತಾರೆ. ಈ ರೀತಿಯ ದಾಖಲೆ ಇದ್ರೆ ಮುಂದಿನ ತಲೆಮಾರಿನ ಜನಕ್ಕೆ ಈ ಮಾಹಿತಿಯನ್ನ ವ್ಯವಸ್ಥಿತವಾಗಿ ವರ್ಗಾಯಿಸೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಅದರಿಂದ ಹಾಗೂ ಉಪಯೋಗನಾದ್ರೂ ಏನು ಅಂತ ನನಗೆ ತಿಳಿತಾ ಇಲ್ಲ ನೋಡ್ರಿ. ಸ್ವಲ್ಪ ದಿನಗಳ ಹಿಂದೆ ಯಾವುದೋ ದೇಶ ಬೇವಿನ ಮರ ಮೂಲತಃ ನಮ್ಮ ದೇಶಕ್ಕೆ ಸೇರಿದ್ದು, ಇದನ್ನ ಯಾರು ಬಳಸಬೇಕಾದ್ರೆ ನಮ್ಮ ಅನುಮತಿ ಪಡಿಬೇಕು ಅಂತ ಹೇಳ್ತು. ಇದೊಳ್ಳೆ ತಮಾಷೆ ಆಯ್ತು. ಸಾವಿರಾರು ವರ್ಷದಿಂದ ನಮ್ಮ ಋಷಿಮುನಿಗಳು ಬಳಸಿ ಅದರಿಂದ ಔಷಧಿ ಕೂಡ ಕಂಡಿಡಿದವರು ನಾವು ಅಂದಾಗ ಆ ದೇಶದ ಮಾತ್ ಕೇಳೋರ್ ಬೇಕಲ್ಲ. ನಾವದನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಅದಕ್ಕೆ ಸಾಕಷ್ಟು ಆಧಾರ ಬೇಕು. ಜಾಗತಿಕ ಮಟ್ಟದಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ, ಅದಕ್ಕೆ ಸರಿಯಾದ ದಾಖಲೆಗಳು ಬೇಕಾಗುತ್ತೆ. ಹೌದು, ಇಂದಿನವರು ಅನೇಕ ಗ್ರಂಥಗಳಲ್ಲಿ ಇದನ್ನ ಬರೆದಿಟ್ಟಿದ್ದಾರೆ. ನಾವು ಈಗ ಈ ಸಮಿತಿಗಳ ಮೂಲಕ ಇದನ್ನು ದಾಖಲೆ ಮಾಡಿ ಅದನ್ನ ಸಂಗ್ರಹ ಮಾಡುವಂತದ್ದು ಅತ್ಯಮೂಲ್ಯವಾಗಿರುವಂತಹ ವಿಷಯ. ಗ್ರಾಮ ಅರಣ್ಯ ಸಮಿತಿ ಕೂಡ ನಮ್ಮ ರೈತರ ಬದುಕಿಗೆ ತುಂಬಾ ಮಹತ್ವದ ಸಂಬಂಧ ಹೊಂದಿದೆ. ಕಾಡು ಇದ್ರೆ ನಾಡು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಇಂಥ ಕಾಡನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಯನ್ನ ಕಾಪಾಡೋ ದೊಡ್ಡ ಜವಾಬ್ದಾರಿ ಈ ಸಮಿತಿಗಿದೆ. ಆದ್ರೆ ಎಲ್ರಿಗೂ ಇದ್ರ ಮಹತ್ವ ತಿಳಿದಿಲ್ಲ ಅನ್ನೋದು ದೊಡ್ಡ ಸಮಸ್ಯೆ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳಿಂದಲೇ ಇಂಥ ವಿಷಯ ಕುರಿತು ಮಕ್ಕಳಲ್ಲಿ ಅರಿವು ಮತ್ತು ಜವಾಬ್ದಾರಿ ಬೆಳೆಸ್ಬೇಕಪ್ಪ. ಇಷ್ಟೆಲ್ಲ ವಿಚಾರ ಗ್ರಾಮ ಸಭೆಗಳಲ್ಲಿ ಚರ್ಚೆ ಆಗುತ್ತಾ? ಖಂಡಿತ ಆಗುತ್ತೆ. ಆಗಿಲ್ಲ ಅಂದ್ರೆ ನಿಮ್ಮಂತವರು ಬಂದು ಚರ್ಚೆ ಮಾಡಬೇಕು. ಬರೀ ಇದೊಂದೇ ಅಲ್ಲ, ಉದ್ಯೋಗ ಖಾತ್ರಿ ಯೋಜನೆ, ಇತರೆ ಇಲಾಖೆಗಳ ಯೋಜನೆ, ಸವಲತ್ತುಗಳ ಬಗ್ಗೆ ಕೂಡ ತಿಳಿಬಹುದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಳ್ಳಿಯ ಅಭಿವೃದ್ಧಿ ಯೋಜನೆಯನ್ನ ನಾವೇ ತಯಾರ್ ಮಾಡೋಕೆ ಇಲ್ಲಿ ಅವಕಾಶ ಇದೆ. ಅಂದ್ರೆ ನಮ್ಮ ಪಂಚಾಯತಿ ಆದಾಯ ಎಷ್ಟು, ಖರ್ಚೆಷ್ಟು, ಅಭಿವೃದ್ಧಿ ವಿಚಾರದಲ್ಲಿ ಈಗ ಎಲ್ಲಿದ್ದೇವೆ, ಮುಂದಿನ ವರ್ಷದಲ್ಲಿ ಎಲ್ಲಿಗೆ ತಲುಪಬೇಕು ಮತ್ತು ಯಾವ ರೀತಿ ತಲುಪಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಬಹುದು. ಆ ಸ್ವತಂತ್ರ ನಿಮಗೇ ಇದೆ. ಹಣನು ನಮ್ದೇ, ಅದನ್ನ ಯಾವ್ದಕ್ಕೆ ಎಷ್ಟು ಹೇಗೆ ಖರ್ಚು ಮಾಡಬೇಕು ಅನ್ನೋ ಹೊಣೆನು ನಮ್ದೇ ಅಂತ ಹೇಳ್ತಾ ಇದ್ದೀರಾ. ನೀವು ಹೇಳೋದ್ ಕೇಳಿದ್ರೆ ರಾಜರು ನಾವೇ, ಪ್ರಜೆಗಳು ನಾವೇ ಅಂದಂಗಾಯ್ತು. ಖಂಡಿತ, ಅಷ್ಟೇ ಅಲ್ಲ, ಭಾಗಿದಾರರು ನೀವೇ, ಉಸ್ತುವಾರಿನೂ ನಿಮ್ದೇ. ಅದೇ ಅಲ್ವಾ ಪ್ರಜಾಪ್ರಭುತ್ವ ಸೊಗಸು ಅಂದ್ರೆ. ನಮ್ಮ ಆಡಳಿತ ನಮ್ ಕೈಲಿ ಅನ್ನೋ ಆಶಯ ನಿಜ ಆಗ್ಬೇಕು ಅಂದ್ರೆ ವಾರ್ಡ್ ಸಭೆ, ಗ್ರಾಮ ಸಭೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಇತ್ಯಾದಿ ಗ್ರಾಮ ಪಂಚಾಯತಿ ಸಭೆಗಳಲ್ಲಿ ಎಲ್ಲಾ ಜನರು ಭಾಗವಹಿಸಿ ಉತ್ತಮ ಸಲಹೆಗಳನ್ನ ಕೊಡಬೇಕು. ಅವ್ರು ಹೋಗ್ಲಿ ಇವ್ರು ಹೋಗ್ಲಿ ಅಂತ ನಾವು ಉದಾಸೀನ ಮಾಡೋದು ಅನೇಕ ತಪ್ಪುಗಳಿಗೆ ಕಾರಣ ಆಗ್ಬಹುದು ಅಂತೀನಿ. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂದ್ರೆ ಪ್ರಜೆಗಳ ಭಾಗವಹಿಸುವಿಕೆ ತುಂಬಾ ಅನಿವಾರ್ಯ. ಇಲ್ಲ ಅಂದ್ರೆ ವಿಕೇಂದ್ರೀಕರಣದ ಮೂಲ ಉದ್ದೇಶ ತನ್ನ ಅರ್ಥನೇ ಕಳ್ಕೊಂಡ್ಬಿಡುತ್ತೆ. ಹೌದು, ನಾನು ನಮ್ಮ ಕಾರ್ಯದರ್ಶಿ ಇತ್ತೀಚೆಗೆ ತಾನೇ ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದಿರೋದು. ಈಗ ತಾನೇ ಇಲ್ಲಿನ ವಾತಾವರಣ, ಜನರ ಮನಸ್ಥಿತಿಯ ಬಗ್ಗೆ ತಿಳಿತಾ ಇದ್ದೀವಿ. ನೀವು ನೋಡಿದ್ರೆ ಪಂಚಾಯತ್ ವಿಷಯ ಏನು ಗೊತ್ತಿಲ್ಲ ಅಂತ ಹೇಳ್ತೀರಾ, ಆದ್ರೆ ತುಂಬಾ ವಿಚಾರಗಳು ಈಗಾಗ್ಲೇ ನಿಮ್ಗೆ ಗೊತ್ತಿದೆ. ನಿಮ್ಮಂತಹ ಜನಪರ ಕಾಳಜಿ ಇರುವಂತಹ ಜನ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಉತ್ತಮ ಆಡಳಿತ ಕೊಡಕ್ಕೆ ನಮಗೂ ಕೂಡ ತುಂಬಾ ಸುಲಭ ಆಗುತ್ತೆ. ಅಷ್ಟು ದೊಡ್ಡ ಮಾತು ಯಾಕೆ ಬಿಡಿ, ನಾವೇನು ಅಂತ ಬುದ್ಧಿವಂತರಲ್ಲ. ನಮ್ಮ ಸ್ನೇಹಿತರೊಬ್ರು ನಲಿ ಕೃಷ್ಣಪ್ಪ ಅಂತ, ಮಂಡ್ಯದವರು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ, ಅದರೊಳಗೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅವರು ಆಗಾಗ ಈ ವಿಷಯನ ನಮ್ಮ ಹತ್ರ ಹೇಳ್ತಾ ಇರ್ತಾರೆ, ಅದನ್ನೇ ನಾವು ಕೂಡ ಅಲ್ಲಿ ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಇಲ್ಲೇ ಮಾತಾಡ್ತಾ ನಿಂತ್ರೆ ಗ್ರಾಮ ಸಭೆಗೆ ಸಮಯ ಆಗುತ್ತೆ, ನಡೀರಿ ಬೇಗ ಹೋಗೋಣ. ಮತ್ತೆ ನೀವು ಕೃಷಿ ಇಲಾಖೆಗೆ ಹೋಗೋದಿಲ್ವಾ? ಅನೇಕ ಇಲಾಖೆಗಳ ಅಧಿಕಾರಿಗಳು ಗ್ರಾಮ ಸಭೆಗೆ ಬರ್ತಾರೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಮೇಡಮ್. ಅಸಲಿಗೆ ನಾವಿಬ್ರು ಹೋಗ್ತಾ ಇದ್ದಿದ್ದೆ ಗ್ರಾಮ ಸಭೆಗೆ.

ಬಹಳ ಮುಖ್ಯ. ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇವತ್ತು ನಮಗೆ ಎಲ್ಲ ಕಡೆ ಗಂಭೀರವಾಗಿದೆ. ಮೊದಲು ನೀರನ್ನು ನಾವು ಸಮರ್ಪಕವಾಗಿ ಕೊಡಬೇಕು, ಅದು ಬಹಳ ಮುಖ್ಯವಾದ. ಜೊತೆಗೆ ನಾವು ಈಗ ಒಂದು ಕೀಟ ಅಥವಾ ರೋಗ ಬಂದಾಗ ನಾವು ಮುಖ್ಯವಾಗಿ ಏನು ಮಾಡ್ತೀವಿ, ರಾಸಾಯನಿಕಗಳನ್ನು ಬಳಸೋಕ್ಕೆ ಹೋಗ್ತಾರೆ. ರಾಸಾಯನಿಕ ಬಳಸೋಕ್ಕಿಂತ ಮುಖ್ಯವಾಗಿ ನಮ್ಮ ಗಿಡಗಳ ಪೋಷಣೆ ಬಹಳ ಮುಖ್ಯ. ನಮ್ಮಲ್ಲಿ ಪೋಷಣೆಯಲ್ಲಿ ಬಹಳಷ್ಟು ಹಿಂದೆ ಬಿದ್ದಿದ್ದೀವಿ. ನಾವು ಉತ್ತಮವಾದ ಪೋಷಕಾಂಶಗಳನ್ನು ಒದಗಿಸೋದು ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ ಬಳಕೆ, ಎರೆಹುಳು ಗೊಬ್ಬರ ಬಳಕೆ, ಜೀವಾಣುಗಳ ಬಳಕೆಯಲ್ಲಿ ನಾವು ಬಹಳಷ್ಟು ಕಾಳಜಿ ವಹಿಸ್ತಾ ಇಲ್ಲ. ಈ ಸಮಸ್ಯೆಗಳನ್ನು ಹೆಚ್ಚಾಗಲಿಕ್ಕೆ ಮುಖ್ಯವಾದ ನಮಗೆ ಪೋಷಕಾಂಶ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇವತ್ತು ನಮ್ಮಲ್ಲಿ ಹಳ್ಳಿಲಿ ದನ ಇಲ್ಲ, ಎಮ್ಮೆ ಇಲ್ಲ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಂಥ ಅನೇಕ ರೈತರು ನಾವು ಸದಾ ಬಂದು ಅಡಿಕೆ ಬೆಳೆ ಸ್ವಾಮಿ ನಮಗೆ ರೋಗ ಬಂದಿದೆ, ಹುಳ ಬಂದಿದೆ ಅಂತ ಬಂದಂಥ ರೈತರು ನಾವು ಪ್ರಶ್ನೆ ಮಾಡೋ ಮೊದಲನೇ ಪ್ರಶ್ನೆ ಯಾವುದು ಅಂದರೆ, ನಿಮ್ಮ ಮನೆಯಲ್ಲಿ ದನ ಕರುಗಳು ಎಷ್ಟು ಕಟ್ಟಿದ್ದೀರಾ, ಎಮ್ಮೆಗಳಿದಾವ, ಎತ್ತುಗಳಿದಾವ ಅಂದರೆ ಅದಕ್ಕೆ ಉತ್ತರ ಬಹುಪಾಲು ರೈತರಲ್ಲಿ, ಸ್ವಾಮಿ ಯಾವೂ ಇಲ್ಲ, ನಮ್ಮಲ್ಲಿ ಒಬ್ಬಂಟಿಗರಾಗಿದ್ದೀವಿ, ಏನು ಮಾಡೋದು ಅಂತ ಅವರು ಅಸಹಾಯಕತೆಯನ್ನು ತೋರಿಸ್ತವೆ. ಇವತ್ತು ಯಾವಲ್ಲಿ ರೈತರ ಮನೆಯಲ್ಲಿ ದನ ಎಮ್ಮೆಗಳು ಇರೋದಿಲ್ಲ, ಕೊಟ್ಟಿಗೆ ಗೊಬ್ಬರದ ಅಂಶ ಸಿಗೋದಿಲ್ಲ, ಅವಾಗ ಏನಾಗುತ್ತೆ ಅಂದರೆ ಈ ಸಮಸ್ಯೆಗಳಿಗೆ ಉತ್ತರವನ್ನೇ ಕೊಡೋದು ಅಸಾಧ್ಯವಾಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಮೊದಲು ರೈತ ಬಾಂಧವರು ದನ ಕರುಗಳನ್ನು ಕಟ್ಟಲೇಬೇಕು, ಕೊಟ್ಟಿಗೆ ಗೊಬ್ಬರವನ್ನು ಬಳಸಲೇಬೇಕು. ಜೊತೆಗೆ ಜೀವಾಣುಗಳು, ಜೀವಾಣುಗಳು ಬಹಳ ಮುಖ್ಯವಾಗಿರೋದು. ಇವತ್ತು ಜೀವಾಣುಗಳು ಅಂದರೆ ಮುಖ್ಯವಾಗಿ ನಮಗೆ ಅಡಿಕೆ ಬೆಳೆಯಲು ಬೇಕಾದಂಥದ್ದು ಟ್ರೈಕೋಡರ್ಮ, ಆಮೇಲೆ ರಂಜಕ ಕರಗುವ ಜೀವಾಣು, ಇವೆಲ್ಲವುಗಳನ್ನು ಕೂಡ ಪ್ರತಿಯೊಬ್ಬ ರೈತರು ಕೂಡ ತಪ್ಪದೇ ಬಳಸಬೇಕು. ಈ ಜೀವಾಣುಗಳನ್ನು ಬಳಸಿದಾಗ ನಮ್ಮ ಬೆಳೆಗಳಿಗೆ ಅಡಿಕೆ ಬೆಳೆ ಅಂತಲ್ಲ ಯಾವುದೇ ಬೆಳೆಯಲ್ಲಿ ಕೂಡ ರೋಗಾಣುಗಳನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಆದರೆ ಜೀವಾಣುಗಳನ್ನು ಬಳಸಲಿಕ್ಕೆ ಏನು ಬೇಕಾಗುತ್ತೆ, ಅವಕ್ಕೆ ಊಟ ಕೊಡಬೇಕು. ಜೀವಾಣುಗಳು ಹಾಗೆ ನಮ್ಮ ಅಡಿಕೆ ಬಿಡೋಕೆ ಜೀವಾಣುಗಳು ತಂದು ಹಾಕ್ಬಿಟ್ಟು ಅವು ಬೆಳೆಯೋದಿಲ್ಲ, ಅದಕ್ಕೆ ನಾವು ಊಟ ಕೊಡಬೇಕು. ಊಟ ಯಾವುದು ಅಂದರೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ. ಆದ್ದರಿಂದ ಕೊಟ್ಟಿಗೆ ಗೊಬ್ಬರವನ್ನು ನಾವು ಸಮರ್ಪಕವಾಗಿ ಬಳಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅಡಿಕೆ ತೆಂಗು ಯಾವುದೇ ಬೆಳೆಯನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟಕರವಾದ ದಿನಗಳಿದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಈ ನಿಟ್ಟಿನಲ್ಲಿ ಜಾಗೃತರಾಗುವುದು ಅನಿವಾರ್ಯ ಮತ್ತು ಅವಶ್ಯಕತೆಯಾಗಿದೆ ಅನ್ನೋ ಮಾತನ್ನು ನಾನು ಕೊಟ್ಟಿಗೆ ಗೊಬ್ಬರದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಹೇಳ್ತಾ ಇದ್ರೆ ಅಡಿಕೆಯಲ್ಲಿ ಹಲವಾರು ರೋಗಗಳು ಕಾಣ್ತವೆ, ಅದು ಮಳೆಯ ಅಭಾವದಿಂದ ಇರ್ಬೋದು ಅಥವಾ ನಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿ ಒಂದು ನಿರ್ವಹಣೆಯಲ್ಲಿ ಅಂದರೆ ನಾವು ಬೇಸಾಯ ಕ್ರಮಗಳನ್ನು ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದ್ರಿಂದ ಅನೇಕ ರೋಗಗಳು ಕಾಣಿಸ್ಕೊಂತವೆ ಅಂತೇಳಿ, ಇವುಗಳನ್ನು ಯಾವ ರೀತಿ ಹತೋಟಿ ಮಾಡಬೇಕಾಗುತ್ತೆ? ನಾನು ಈಗಾಗಲೇ ತಿಳಿಸಿದ ಹಾಗೆ ಕೀಟಗಳು ಮುಖ್ಯವಾಗಿ ನಾವು ಅಡಿಕೆನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣ್ತಕ್ಕಿರೋದು ಸುಳಿ ತೆಗಣಿ, ಅದೇ ರೀತಿ ಶಲ್ಕ ಕೀಟ, ಇತ್ತೀಚಿನ ದಿನಗಳಲ್ಲಿ ಟ್ರಿಪ್ಸುಳು, ಇವೆಲ್ಲವೂ ಕೂಡ ರಸ ಇರುವ ಕೀಟಗಳು. ಸೊ ರಸ ಇರುವ ಕೀಟಗಳನ್ನು ಹತೋಟಿ ಮಾಡಲಿಕ್ಕಾಗಿ ನಾವು ಕೀಟನಾಶಕಗಳನ್ನು ಬಳಕೆ ಅನಿವಾರ್ಯ ಆಗಿದೆ. ಮುಖ್ಯವಾಗಿ ಇಲ್ಲಿ ಕೀಟನಾಶಕವನ್ನು ನಾವು ಬಳಸೋದು ಡೈಮಿಥೈಲೇಟ್ ಎಂಬ ಕೀಟನಾಶಕವನ್ನು 1.7 ಮಿಲಿ 1 liter ನೀರಿಗೆ ಬೆರೆಸಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ನಾವು ಈ ಕೀಟಗಳನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಅದೇ ರೀತಿ ಇಮಿಡಾಕ್ಲೋಪಿಡ್ ಅಂತಕ್ಕಂಥ ಒಂದು ಕೀಟನಾಶಕವನ್ನು ಕೂಡ ನಾವು 0.5 ಮಿಲಿ 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಹತೋಟಿ ಮಾಡಬಹುದು. ಇವುಗಳನ್ನು ನಾವು ನೀವು ಹೇಳಿದ್ರೆ ಕೀಟನಾಶಕ ಹತೋಟಿ ಮಾಡಿದ್ರೂ ಕೂಡ ಕೆಲವು ಬಾರಿ ನಮಗೆ ಹತೋಟಿ ಬರ್ತಾ ಇಲ್ಲ ಅಂತ ಸಮಸ್ಯೆಗಳನ್ನು ರೈತರು ಬಂದು ಹೇಳಿದ್ದಾರೆ. ಯಾವಾಗ ನಮಗೆ ಹತೋಟಿ ಬರೋದಿಲ್ಲ ಅಂದರೆ ಆ ಕೀಟಗಳ ಸಂಖ್ಯೆ ಹೆಚ್ಚಾದಾಗ, ಈಗ ಶಲ್ಕ ಕೀಟ ಆಗ್ಬೋದು ನಮಗೆ ತ್ರಿಪ್ಸುಳು ಆಗ್ಬೋದು, ಅವುಗಳ ಸಂಖ್ಯೆ ಹೆಚ್ಚಾಗಿ ಹಾನಿ ಮಾಡಿದಾಗ ನೀವು ಯಾವುದೇ ಕೀಟನಾಶಕ ಸಿಂಪರಣೆ ಮಾಡಿದರೂ ಕೂಡ ನಮಗೆ ಯಶಸ್ವಿಯಾಗಿ ಹತೋಟಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಶಲ್ಕ ಕೀಟ ಏನಿದೆ ಅದಕ್ಕೂ ಅದೊಂದು ರೀತಿ ತನ್ನ ದೇಹದ ಮೇಲೆಲ್ಲ ಒಂದು ರೀತಿ ಒಂದು ಕವಚ ಮಾಡ್ಕೊಂಡಿರುತ್ತೆ, ಅದಕ್ಕೆ ನೀವು ಯಾವ ಕೀಟನಾಶಕ ಸುರಿದು ಅದಕ್ಕೆ ಲಗದಾಗ ಅದೇನೋ ಕಂಬಳಿ ಒತ್ಕೊಂಡಾದ್ಮೇಲೆ ನೀರು ಹೋದಂಗಾಗುತ್ತೆ. ಯಾವ ಕೀಟನಾಶಕ ಸಿಂಪರಣೆ ಮಾಡಿದ್ರು ಕೂಡ ಅವುಗಳ ಸಂಖ್ಯೆ ಜಾಸ್ತಿ ಆದಾಗ ಹತೋಟಿ ಬರೋದಿಲ್ಲ. ಸೊ ಆದ್ದರಿಂದ ಸೂಕ್ತವಾದ ಸಮಯದಲ್ಲಿ ನಾವು ಹತೋಟಿ ಮಾಡಬಹುದು. ಇಲ್ಲಿ ಅನೇಕ ರೈತರು ಇತ್ತೀಚೆಗೆ ತ್ರಿಪ್ಸುಳವನ್ನು ಸಮಸ್ಯೆಯನ್ನು ಒತ್ತು ಇರ್ತಕ್ಕಂಥ ಎಲೆಗಳನ್ನು ತಗೊಂಬರ್ತಾರೆ. ದಿನಕ್ಕೆ ನಮಗೆ 8-10 ಜನ ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ನಾನು ಕೀಟನಾಶಕಗಳ ಜೊತೆಗೆ ಬರೀ ನೀರನ್ನು ಸಿಂಪರಣೆ ಮಾಡಿ, ಈಗ ಹುಳುಗಳ ಸಂಖ್ಯೆ ಹೆಚ್ಚಾದಾಗ ಏನು ಹೇಳ್ತೀವಿ ನಾವು, ಕೀಟನಾಶಕವನ್ನು ಸಿಂಪರಣೆ ಮಾಡಿ. ಪುನಃ ಕೀಟನಾಶಕ ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ, ಆ ಕೀಟಗಳಲ್ಲಿ ಆ ಕೀಟನಾಶಕವನ್ನು ಕರಗಿಸಿಕೊಳ್ಳುವಂಥ ಶಕ್ತಿ ಹೆಚ್ಚಾಗಿಬಿಡುತ್ತೆ. ಆ ಕರಗಿಸಿಕೊಳ್ಳುವಂಥ ಶಕ್ತಿ ಹೆಚ್ಚಾಯಿತು ಅಂದರೆ ಆವಾಗ ನೀವು ಯಾವ ಕೀಟನಾಶಕ ಸಿಂಪರಣೆ ಮಾಡಿದರೂ ಕೂಡ ಕೀಟ ಹತೋಟಿ ಬರಲ್ಲ. ಇದಕ್ಕಾಗಿ ನಾವೇನು ಹೇಳ್ತೀವಿ, ಕೀಟನಾಶಕವನ್ನು ಒಂದು ಬಾರಿ ಸಿಂಪರಣೆ ಮಾಡಿ ಯಾವುದರಲ್ಲೂ ತೃಪ್ತಿಳುಕ್ಕೆ. ಆ ನಂತರ ನೀವು ಬರೀ ನೀರನ್ನೇ ಮುಂಗಾರು ಮಳೆ ಅಡ್ಡ ಮಳೆ ಸುರಿದು ಬಿಟ್ಟರೆ ನಮಗೆ ಎಲ್ಲ ಕೀಟಗಳು ನಾಪತ್ತೆ ಆಗ್ಬಿಡ್ತವೆ. ಅದೇ ರೀತಿ ರೈತ ಬಾಂಧವರು ಕೂಡ ಬರೀ ಸ್ಪ್ರೇಯರಲ್ಲಿ ನೀರನ್ನೇ ತುಂಬ ಒತ್ತಡದಲ್ಲಿ ಸಿಂಪಡಣೆ ಮಾಡಿದ್ರೂ ಕೂಡ ಈ ಹುಳುಗಳು ಮರಿಗಳೆಲ್ಲ ಕೆಳ ಬೀಳ್ತವೆ. ಒಂದು ಬಾರಿ ಕೆಳ ಬಿದ್ದು ಅಂದರೆ ಮೇಲಕ್ಕೆ ಹೋಗೋವಷ್ಟೊತ್ತಿಗೆ ಅವು ಅರ್ಧ ಒತ್ತಡದಲ್ಲಿ ಸಿಂಪಡಣೆ ಮಾಡಿದ್ರೂ ಕೂಡ ಈ ಹುಳುಗಳು ಮರಿಗಳೆಲ್ಲ ಕೆಳ ಬೀಳ್ತವೆ. ಒಂದು ಬಾರಿ ಕೆಳ ಬಿದ್ದು ಅಂದರೆ ಮೇಲಕ್ಕೆ ಹೋಗೋವಷ್ಟೊತ್ತಿಗೆ ಅವು ಅರ್ಧ ಅಲ್ಲ. ಜೊತೆಗೆ ಎಲ್ಲ ರೀತಿ ಕ್ರಮಗಳನ್ನು ಅನುಸರಿಸಿದಾಗ ಮಾತ್ರ ನಾವು ಉತ್ತಮವಾದ ರೀತಿಯಲ್ಲಿ ರೋಗ ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ಈ ಅಡಿಕೆ ಬೆಳೆಯಲ್ಲಿ ಇಡಿ ಮಂಡಿಗೆ ಅಂತ ಏನು ಹೇಳ್ತಾರಲ್ಲ ಸರ್, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇಡಿ ಮಂಡಿಗೆ ಅಂತಕ್ಕಂಥದ್ದು ಗಂಭೀರವಾದ ಸಮಸ್ಯೆ. ಇತ್ತೀಚಿನ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಅನೇಕ ರೈತರು ಬರ್ತಾರೆ ನಮ್ಮ ಹತ್ರ ಬಂದಾಗ. ಇಡಿ ಮಂಡಿಗೆಯಲ್ಲಿ ಎರಡು ರೀತಿ ಸಮಸ್ಯೆ ಬರುತ್ತೆ. ಒಂದು, ತಲೆ ಸಣ್ಣ ಆಗಿಬಿಟ್ಟು ಮರ ಎಲೆಗಳೆಲ್ಲ ಒಣಗೋಗ್ತಕ್ಕಂಥದ್ದು ಒಂದು ರೀತಿ ಇಡಿ ಮಂಡಿಗೆ. ಇನ್ನೊಂದು ರೀತಿ ಚೆನ್ನಾಗಿದ್ದಂಕಂಥ ಮರ ಹಾಗೇನೆ ಅದರ ಅಡಿಕೆ ಮರ ತಲೆ ಭಾಗ ಓರೆ ಆಗಿಬಿಟ್ಟು ಹಾಗೆ ಗಿಡ ಒಣಗೋಗ್ಬಿಡುತ್ತೆ. ಎರಡು ರೀತಿ ಇಡಿ ಮಂಡಿಗೆ ಇದೆ. ಇಡಿ ಮಂಡಿಗೆ ಅನ್ನೋದು ಒಂದು ಗಂಭೀರವಾದ ಸಮಸ್ಯೆ. ಇದು ತಲೆ ಸಣ್ಣಾಗಿ ತುದಿ ಚೂಪಾಗುವಂಥ ಇದರಲ್ಲಿ ಏನೇನು ಸಮಸ್ಯೆ ಇರುತ್ತೆ ಅಂದರೆ ಅದರಲ್ಲಿ ಸುಳಿ ಕೊಳೆ ರೋಗ ಇರುತ್ತೆ, ರಸ ಇರುವ ಕೀಟ ಇರುತ್ತೆ, ನುಸಿಗಳಿರ್ತವೆ, ಆ ನಂತರ ಎಲೆ ಚುಕ್ಕೆ ರೋಗ ಇರುತ್ತೆ. ಇವೆಲ್ಲ ಸಮಸ್ಯೆಗಳಿಂದ ತುಂಬಿರುತ್ತದೆ. ಆಮೇಲೆ ಬೇರುಗಳು ಕೊಳತಾಗಿರ್ತವೆ. ಇವೆಲ್ಲವೂ ಸೇರ್ಕೊಂಬಿಟ್ಟು ನಾವು ಏನು ತಲೆ ಚೂಪಾಗುವಂಥ ಸಮಸ್ಯೆ ಇಡೀ ಮಂಡಿಗೆಯನ್ನು ನಾವು ಗಮನಿಸ್ತೀವಿ. ಇನ್ನೊಂದು, ಹಾಗೆ ತಲೆ ಚೆನ್ನಾಗಿರ್ತಕ್ಕಂಥ ಮರ ಹಾಗೆ ತಲೆ ಬೆಂಡಾಗಿಬಿಟ್ಟು ಓರೆ ಆಗಿಬಿಟ್ಟು ಮರ ಒಣಗೋಗ್ಬಿಡುತ್ತೆ. ಅದರಲ್ಲಿ ನೋಡ್ರಿ, ಹುಳ ಕೀಟ ಯಾವೂ ಇರಲ್ಲ, ಆದರೂ ಕೂಡ ಮರ ನೋಡ್ತಿದ್ದಂಕಲ್ಲಿ ಒಣಗೋಗುತ್ತೆ. ರೈತರಿಗೆ ನಿಜಕ್ಕೂ ಕೂಡ ಏನಪ್ಪ ಫಸಲಿ ಬಂದಂಥ ಒಂದು ಖುಷಿಯಾಗಿರೋ ಟೈಮಲ್ಲಿ ಮರ ಆ ಥರ ಹೋದಾಗ ತುಂಬ ನೋವಾಗುತ್ತೆ. ಈ ಥರ ಸಮಸ್ಯೆ ಇದ್ದಂಥ ರೈತ ಬಂದವ್ರು ನಾವೇನು ಸಲಹೆ ಕೊಡ್ತೀವಿ ಅಂದರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬನ್ನಿ, ಮಣ್ಣು ನೀರನ್ನು ಸಮಸ್ಯೆ ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ನಾವು ಆಮೇಲೆ ನೀವೇನು ರಸಗೊಬ್ಬರ ಹಾಕ್ತೀರಾ, ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ, ಜೀವನ ಇದರಗಳ ಬಗ್ಗೆ ಚರ್ಚೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಗೊಂಡು ಇದಕ್ಕೆ ಪರಿಣಾಮವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ದಿಢೀರನ್ನಾಗಿ ನಾವು ಇಡೀ ಮಂಡಿಗೆ ಸಮಸ್ಯೆಯನ್ನು ಪರಿಹರಿಸೋಕ್ಕಾಗಲ್ಲ. ಇದನ್ನು ಹಂತ ಹಂತವಾಗಿ ನಾವು ಇದನ್ನು ಕ್ರಮ ಕೈಗೊಂಡ್ರೆ ನಿಜಕ್ಕೂ ಕೂಡ ಇದರಲ್ಲೂ ಕೂಡ ಅನೇಕ ರೈತರು ಯಶಸ್ವಿ ಆಗಿದ್ದಾರೆ. ಇದನ್ನು ರೈತ ಬಾಂಧವರು ಅನುಸರಿಸಬೇಕು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ತಾವಾಗಲೇ ಪ್ರಾರಂಭದಲ್ಲಿ ಹೇಳಿದ್ರೆ ನಾವು ಚಿತ್ರದುರ್ಗ ಜಿಲ್ಲೆಗೆ ಅಡಿಕೆ ಬೆಳೆ ಶಿಫಾರಸು ಮಾಡೋದೋ ಬೇಡೋ ಅನ್ನೋ ಒಂದು ಅನುಮಾನ. ಈಗ ಅಡಿಕೆಗೆ ಪರ್ಯಾಯವಾಗಿ ಮತ್ತೆ ಬೇರೆ ಯಾವ್ದಾದ್ರೂ ಕಡಿಮೆ ಅವಧಿಯ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಈಗ ಅಡಿಕೆಗೆ ನೀರಿನ ಸಮಸ್ಯೆ ಸಾಕಷ್ಟು ಇದೆ, ಆದರೆ ಅದು ಅದರಂಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ವಿಶೇಷವಾಗಿ ದಾವಣಗೆರೆಗಿಂತ ಚಿತ್ರದುರ್ಗ ಜಿಲ್ಲೆಗೆ ಈ ಮಳೆಯ ಅಭಾವ ಬಹಳ ಕಡಿಮೆ. ನಾವೇನು ಶಾರ್ಟ್ ಟರ್ಮ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಲ್ಲ, ಅಲ್ಪಾವಧಿ ಬೆಳೆಗಳು, ಅವು ಬೆಳೆಯೋದಕ್ಕೂ ಈ ಇತ್ತೀಚಿನ ದಿನಗಳಲ್ಲಿ ಮಳೆ ಇಲ್ಲ. ಬೇರೆ ಯಾವ ಒಂದು ಅಲ್ಪಾವಧಿ ಬೆಳೆಗಳನ್ನು ನೀವು ಶಿಫಾರಸು ಮಾಡಲಿಕ್ಕೆ ಹೇಳ್ತೀರಿ ಸರ್? ಅನೇಕ ಬೆಳೆಗಳು ಇದೆ, ಅದರಲ್ಲೂ ಮುಖ್ಯವಾದವು ಒಣ ಭೂಮಿಗೆ ಹೊಂದಿಕೊಳ್ಳುವಂಥ ತೋಟಗಾರಿಕಾ ಬೆಳೆಗಳು. ತೋಟಗಾರಿಕಾ ಬೆಳೆಗಳಲ್ಲಿ ಅನೇಕ ವಿಧ, ಯಾಕೆಂದರೆ ನೀರನ್ನು ಕಡಿಮೆ ಪ್ರಮಾಣದ ತಗೊಂಡು ಬದುಕುವಂಥ ನಾವು ಗಿಡಗಳನ್ನು ನಾವು ಬೆಳೆಸಲಿಕ್ಕೆ ಒತ್ತು ಕೊಡಬೇಕಾಗ್ತದೆ. ಮುಖ್ಯವಾದವು ಯಾವುವು ಅಂದರೆ, ಪ್ರಮುಖವಾಗಿ ನಮಗೆ ಒಣ ಭೂಮಿಗೆ ಹೊಂದಿಕೊಳ್ಳುವಂಥ ತೋಟಗಾರಿಕಾ ಬೆಳೆಗಳು ಅಂದರೆ ಈಗ ನಮಗೆ ಸೀಬೆ ಗಿಡ ಇರ್ಬೋದು, ಸಪೋಟ, ನಿಂಬೆ, ಪ್ರಮುಖವಾಗಿ ಇತ್ತೀಚಿನ ಹೆಚ್ಚಿಗೆ ಪ್ರಸಿದ್ಧಿಯಾದ ನೇರಳೆ, ನೆಲ್ಲಿ, ಈ ಥರ ಹಣ್ಣಿನ ಮರಗಳನ್ನು ಅಂದರೆ ಅವು ಕಡಿಮೆ ನೀರಲ್ಲೂ ಕೂಡ ಹೊಂದ್ಕೊಂತವೆ. ಇವುಗಳನ್ನು ಕೂಡ ನಾವು ಹೆಚ್ಚಿನ ಪ್ರಮಾಣದ ಬೆಳೆಯೋದಕ್ಕಿಂತ ಸಮಗ್ರವಾಗಿ ಎಲ್ಲವನ್ನೂ ಸ್ವಸ್ವಲ್ಪ ಮಟ್ಟಿಗೆ ಹಾಕೊಂಡಾಗ ನಿಜಕ್ಕೂ ಕೂಡ ನಾವು ಈ ಅಡಿಕೆಗೆ ಸರಿ ಸಮಾನವಾಗಿ ಮುಂದಿನ ಬರ ಪರಿಸ್ಥಿತಿನ ಎದುರಿಸಲಿಕ್ಕೆ ನಾವು ಪರ್ಯಾಯ ದಾರಿಯನ್ನು ಕಂಡುಕೊಳ್ಬಹುದು. ಒಳ್ಳೆಯದೇ ಸರ್, ಇದುವರೆಗೂ ಈ ಅಡಿಕೆ ಬೆಳೆಯಲ್ಲಿ ಯಾವ ರೀತಿಯ ಒಂದು ಕೀಟ ಮತ್ತು ರೋಗಗಳ ಬಾಧೆಗಳು ಕಾಣಿಸ್ಕೊಳ್ತವೆ, ಆಮೇಲೆ ಅದು ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು, ಆಮೇಲೆ ಮುಖ್ಯವಾಗಿ ಒಂದು ಬೇಸಾಯ ಕ್ರಮಗಳನ್ನು ಯಾವ್ಯಾವ ರೀತಿಯ ಬೇಸಾಯ ಕ್ರಮಗಳನ್ನು ಮಾಡಿದ್ರೆ ಈ ರೋಗ ಮತ್ತು ಕೀಟಗಳನ್ನು ಹತೋಟಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಡಿಕೆ ಬೆಳೆಯನ್ನು ಬಾಧಿಸುವ ಕೀಟ ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ.